ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮ ಬೆಳೆಗಳು ಅಷ್ಟೇ ಅಲ್ಲ, ನಾವು ಸಾಕಾಣಿಕೆ ಮಾಡುವಂತಹ ಯಾವುದೇ ಪ್ರಾಣಿಗಳಿದ್ದಾವೋ ಇವುಗಳನ್ನು ದೊಡ್ಡ ಮಟ್ಟದಲ್ಲಿ ಸಾಕಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರಾಣಿಗಳಿಗೂ ಅನೇಕ ರೋಗಗಳು ಬಾಧಿಸತಕ್ಕಂತಹ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ಜೈವಿಕ ಭದ್ರತೆಯನ್ನು ಅಳವಡಿಕೆ ಮಾಡಿಕೊಂಡಾಗ ನಮ್ಮ ಪ್ರಾಣಿಗಳನ್ನು ಈ ಒಂದು ರೋಗ ರುಜಿನಗಳಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಜೈವಿಕ ಭದ್ರತೆ ಅಂತ ಅಂದರೆ ಏನು, ಯಾವ್ಯಾವ ಹಂತಗಳು ಇದರಲ್ಲಿ ಇರುತ್ತೆ, ಇದು ಹೇಗೆ ನಮ್ಮ ಪ್ರಾಣಿಗಳಿಗೆ ಒಂದು ರಕ್ಷಣೆಯನ್ನು ನೀಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಪಿ ಸತೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೈವಿಕ ಭದ್ರತೆ ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನು ಜೈವಿಕ ಭದ್ರತೆ ಅಂತ ಹೇಳಿದ್ರೆ? ಅತಿ ಸೂಕ್ತವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ತಾವು ಕೇಳಿದಿರಿ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಬೆಳೆಗಳಷ್ಟೇ ಅಲ್ಲ, ಪ್ರಾಣಿಗಳ ಸಾಕಾಣಿಕೆಯಲ್ಲೂ ಸಹ ಜೈವಿಕ ಭದ್ರತೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ. ಈ ರೋಗಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಹೇಗೆ, ರೋಗವನ್ನು ತಡೆಗಟ್ಟತಕ್ಕಂಥದ್ದು ಹೇಗೆ, ಬೇರೆ ಕಡೆಯಿಂದ ರೋಗಗಳು ಬರ್ದಂಗೆ ನಮ್ಮ ಪ್ರಾಣಿಗಳನ್ನ ಹೇಗೆ ಸಾಕ್ತಕ್ಕಂಥದ್ದು, ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ನಿಮಗೆ ಜೈವಿಕ ಭದ್ರತೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಆದರೆ ಮತ್ತೊಮ್ಮೆ ನಾನು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಮತ್ತೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಂದಿ ಸಾಕಾಣಿಕೆಯಲ್ಲಿರ್ತಕ್ಕಂಥ ರೈತರಲ್ಲಿ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ ಕಂಡು ಬಂದಿದೆ. ಆಫ್ರಿಕನ್ ಹಂದಿ ಜ್ವರ ಅಂತಕ್ಕಂಥದ್ದು ನೋಡಿದ್ದೀವಿ, ಕೆಲವಾರು ಫಾರಂಗಳಲ್ಲಿ ಸಹ ನಾವು ಗಮನಿಸಿದ್ದೀವಿ. ಸೊ ಈ ರೋಗ ಅತಿ ಮಾರಕವಾಗಿರ್ತಕ್ಕಂಥ ರೋಗ ಆಗಿದ್ದು ಪ್ರಾಣಿಗಳಲ್ಲಿ ಅತಿಯಾಗಿರ್ತಕ್ಕಂಥ ಮರಣ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದೆ. ಸೊ ಈ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅದಲ್ಲದೇನೆ ಇತರೆ ಸಾಂಕ್ರಾಮಿಕ ರೋಗಗಳನ್ನು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಈ ಜೈವಿಕ ಭದ್ರತೆಯ ಪಾತ್ರ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಸಣ್ಣ ಮಟ್ಟದ ರೈತ ಇರ್ಬೋದು, ದೊಡ್ಡ ಮಟ್ಟದ ರೈತ ಇರ್ಬೋದು, ತಮ್ಮ ಫಾರ್ಮಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರೀತಿಯ ವೈಜ್ಞಾನಿಕ ರೀತಿಯಾಗಿರ್ತಕ್ಕಂಥ ಒಂದು ಫಾರ್ಮ್ ನಿರ್ವಹಣೆ ಮಾಡಿದ್ದೇ ಆಗಿದ್ದಲ್ಲಿ ಈ ಜೈವಿಕ ಭದ್ರತೆ ಅತಿ ಹೆಚ್ಚಿನ ರೀತಿಯಲ್ಲಿ ರೋಗವನ್ನು ತಡೆಗಟ್ಟುವಲ್ಲಿ ತುಂಬಾ ಸಹಾಯಕವಾಗಿರ್ತದೆ. ಹಾಗಾಗಿ ಜೈವಿಕ ಭದ್ರತೆಯ ಬಗ್ಗೆ ಕೆಲವೇ ಕೆಲವು ಮಾಹಿತಿಯನ್ನು ಹೇಳ್ತಾ, ಹಂದಿ ಫಾರ್ಮ್ಗಳಲ್ಲಿ ಹಾಗೂ ಅವುಗಳ ಸಾಗಾಣಿಕೆಯಲ್ಲಿ ಅಥವಾ ಮಾಂಸ ಉತ್ಪಾದನೆ ಘಟ್ಟದಲ್ಲಿ ಜೈವಿಕ ಭದ್ರತೆ ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೋಗಾಣುವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುವ ಸಾಧ್ಯತೆಯನ್ನು ಕಡಿಮೆಗೊಳಿಸಲಿಕ್ಕೆ ನಾವು ಬಳಸ್ತಕ್ಕಂಥ ಪ್ರಮುಖ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಮೆಥಡ್ ಇದು. ಇದಕ್ಕೆ ನಾವು ಜೈವಿಕ ಭದ್ರತೆ ಅಂತ ಕರಿತೀವಿ. ಯಾವುದೇ ಒಂದು ರೋಗ ಉಲ್ಬಣಗೊಳ್ಳಿಕ್ಕೆ ರೋಗಾಣು ರೋಗಾಶ್ರಯ ಅಂದ್ರೆ ಹಂದಿ ಹಾಗೂ ಅದರ ಸುತ್ತಮುತ್ತಲಿನ ಪರಿಸರ ಅದರ ಸ್ಪಂದನೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮೂರು ಅಂಶಗಳ ಪರಸ್ಪರ ಸ್ಪಂದನೆಯನ್ನ ಯಶಸ್ವಿಯಾಗಿ ನಾವು ಮುರಿಯುವುದೇ ಜೈವಿಕ ಭದ್ರತೆಯ ಮೂಲ ಅಂಶ. ಮೊದಲನೇದಾಗಿ ರೋಗಾಣು ಇರ್ಬೋದು, ರೋಗಾಶ್ರಯ ಇರ್ತಕ್ಕಂಥ ಹಂದಿ ಇರ್ಬೋದು, ಅಥವಾ ಪರಿಸರ ಇರ್ಬೋದು, ಯಾವುದೇ ಭಾಗದಲ್ಲಿ ನಾವು ಅದನ್ನ ಚಲನವಲನವನ್ನು ತಡೆಗಟ್ತೀವಲ್ಲ ಆ ಪ್ರಮುಖ ಘಟ್ಟವನ್ನೇ ನಾವು ಜೈವಿಕ ಭದ್ರತೆ ಅಂತ ನಾವು ಕರಿತೇವೆ. ಈ ಜೈವಿಕ ಭದ್ರತೆಯ ಪ್ರಮುಖವಾದಂತಹ ಘಟ್ಟಗಳು ಯಾವ್ಯಾವು? ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಒಂದು ರೋಗ ಹರಡಬೇಕು ಒಂದು ಜಾಗದಲ್ಲಿ ಅಂತಂದ್ರೆ ಮೂರು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಒಂದು ರೋಗಾಶ್ರಯ ಇರ್ತಕ್ಕಂಥ ಒಂದು ಪ್ರಾಣಿ, ರೋಗಾಣು ಹಾಗೂ ಪರಿಸರ, ಮೂರು ಮುಖ್ಯವಾಗಿರ್ತಕ್ಕಂಥ ಅಂಶಗಳ ಘಟ್ಟಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಜೈವಿಕ ಹೊರಗಿಡುವಿಕೆ ಅಂತ ನಾವು ಕರಿತೇವೆ. ಅಂದ್ರೆ ಇಲ್ಲಿ ಒಂದು ಹಂದಿ ಫಾರ್ಮ್ನಲ್ಲಿ ಸೋಂಕಿನ ಪ್ರದೇಶವನ್ನು ಸಂಪೂರ್ಣವಾಗಿ ತಡೆಗಟ್ಟತಕ್ಕಂಥದ್ದು, ಆ ಭಾಗದಲ್ಲಿ ಸೋಂಕು ಹರಡದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಇನ್ನೊಂದು ಜೈವಿಕ ಕಂಟೈನ್ಮೆಂಟ್ ಅಂತ ನಾವು ಕರಿತೇವೆ. ಇಲ್ಲಿ ಯಾವುದಾದ್ರೂ ಒಂದು ಹಂದಿಗೆ ರೋಗ ಕಾಣಿಸಿಕೊಂಡಿದ್ದೆ ಪಕ್ಷದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ರೋಗವನ್ನು ಹರಡತಕ್ಕಂಥದ್ದನ್ನ ತಡೆಗಟ್ಟತಕ್ಕಂಥದ್ದು, ಇದು ಕಂಟೈನ್ಮೆಂಟ್ ಅಂತ ನಾವು ಕರಿತೇವೆ. ಮೂರನೇದು ಜೈವಿಕ ನಿರ್ವಹಣೆ. ಈಗ ಆಲ್ರೆಡಿ ನಮ್ಮ ಹಂದಿ ಫಾರ್ಮ್ಗಳಲ್ಲಿ ರೋಗ ಬಂದ್ಬಿಟ್ಟಿದೆ ನಮ್ಮ ಆಲ್ರೆಡಿ, ಆ ಬಂದಿರತಕ್ಕಂಥ ಫಾರ್ಮ್ನಲ್ಲಿ ಫಾರ್ಮ್ನ ಮಟ್ಟದಲ್ಲಿ ಒಂದು ಸಂಯೋಜಿತ ಒಂದು ಪ್ರಯತ್ನ ಆಗಿರುತ್ತೆ, ಇದು ಒಂದು ಕಾಂಪ್ಲೆಕ್ಸ್ ಪ್ರಯತ್ನ ಆಗಿರುತ್ತೆ. ಸ್ಥಳೀಯ ರೋಗವನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಹಾಗೂ ರೈತರ ಆರ್ಥಿಕತೆಯ ಮೇಲೆ ಯಾವುದೇ ರೀತಿಯಾಗಿ ಈ ರೋಗ ಋಣಾತ್ಮಕ ಪರಿಣಾಮವನ್ನು ಬೀರದೇ ರೀತಿಯಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡತಕ್ಕಂಥದ್ದೇ ಇದರ ಪ್ರಮುಖ ಘಟ್ಟ ಆಗಿರುತ್ತೆ. ಇನ್ನು ಈ ಹಂದಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಸುಲಭವಾಗಿ ರೋಗ ಹರಡುತ್ತೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಯಾಕೆ ಮತ್ತೆ ಇದು ಹೇಗೆ ಹರಡುತ್ತೆ? ಈ ಹಂದಿ ಸಾಕಾಣಿಕೆಯ ಒಂದು ಫಾರ್ಮ್ಗಳಲ್ಲಿ ರೋಗ ಹರಡತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕೆಲವೊಂದು ವೈಜ್ಞಾನಿಕ ಮಾಹಿತಿಗಳ ಕೊರತೆ ನಮ್ಮ ರೈತರಲ್ಲಿ ಎದ್ದು ಕಂಡು ಬಂದಿರುತ್ತೆ. ನಾನು ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಫಾರ್ಮ್ಗಳನ್ನು ನಾನು ಭೇಟಿ ಮಾಡಿದ್ದೇನೆ. ಸಣ್ಣ ಪುಟ್ಟ ಒಂದು ಫಾರ್ಮ್ನ ಒಂದು ನಿರ್ವಹಣೆಯನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಇವುಗಳನ್ನ ನಾವು ಸಂಪೂರ್ಣವಾಗಿ ತಡೆಗಟ್ಟಣೆ ಮಾಡಬಹುದು. ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಂದಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಸುಲಭವಾಗಿ ರೋಗಗಳು ಹೇಗೆ ಹರಡ್ತವೆ ಅಂತಕ್ಕಂಥದ್ದು ನಾವು ಒಂದು ಎರಡು ಮೂರು ಮಾಹಿತಿನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸೋಂಕಿತ ಹಂದಿಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಆರೋಗ್ಯಕರ ಹಂದಿಗಳ ನಡುವೆ ಮಿಶ್ರಣ ಮಾಡ್ತಕ್ಕಂಥದ್ದು, ಅಂದ್ರೆ ರೋಗ ಇರತಕ್ಕಂಥ ಹಂದಿಗಳನ್ನ ರೋಗ ಇಲ್ಲದೆ ಇರತಕ್ಕಂಥ ಹಂದಿಗಳ ಜೊತೆಗೆ ನಾವು ಮಿಶ್ರಣ ಅಲ್ಲಿ ತಂದಾಗ ಅಲ್ಲಿ ಬಿಡ್ತಿರ್ತೀವಿ, ಬೇರೆ ಫಾರ್ಮಿಂದ ತಗೊಂಡ್ಬರ್ತೀವಿ, ಸಡನ್ ನಮ್ಮ ಬೇರೆ ಹಂದಿಗಳ ಜೊತೆ ಬಿಡ್ತೀವಿ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಯಾವುದೋ ಒಂದು ಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಂದಿಗಳನ್ನು ತರ್ತೀವಿ, ಆದ್ರೆ ಅದ್ರ ರೋಗ ಇರುತ್ತೆ ಹೊರಗಡೆ ಕಾಣಿಸ್ತಿರಲ್ಲ, ಅಂತ ಹಂದಿಗಳನ್ನ ತಂದ್ಬಿಟ್ಟು ನಮ್ಮ ಹಂದಿಗಳ ಫಾರ್ಮ್ಗಳಿಗೆ ಬಿಡ್ತಕ್ಕಂಥದ್ದು ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಾರಣ. ಇದಲ್ಲದೇನೆ ಸೋಂಕಿತ ಪ್ರಾಣಿ ಉತ್ಪನ್ನಗಳಾದ ಎಸ್ಪೆಷಲಿ ಮಲಮೂತ್ರ ಇರಬಹುದು, ಮಾಂಸ ಇರಬಹುದು, ಮತ್ತು ಅಸಮರ್ಪಕ ಮಲ ವಿಲೇವಾರಿ ಮಾಡ್ತಕ್ಕಂಥದ್ದು, ಇವು ಅತಿ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಕಾರಣ. ಹಳ್ಳಿಗರು ಸಾಮಾನ್ಯವಾಗಿ ಗಂಡು ಹಂದಿಗಳನ್ನ ಸಂತಾನೋತ್ಪತ್ತಿಗೆ ಬಳಸಿದರೆ ಗಂಡು ಹಂದಿಗೆ ಲೈಂಗಿಕವಾಗಿ ಯಾವ್ದಾದ್ರು ರೋಗ ಇತ್ತು ಅಂತಂದ್ರೆ ಬೇರೆ ಬೇರೆ ಫಾರ್ಮ್ಗಳಿಗೂ ಇದೇ ಹಂದಿ ಗಂಡು ಹಂದಿನ ಕ್ರಾಸಿಂಗ್ಗೆ ಯೂಸ್ ಮಾಡ್ತಾರೆ. ಈ ಹಂದಿ ಗಂಡು ಹಂದಿಗೆ ಯಾವ್ದಾದ್ರು ರೋಗ ಇತ್ತು ಅಂದ್ರೆ ಬೇರೆ ಎಲ್ಲಾ ಫಾರ್ಮ್ಗಳಿಗೂ ಸಹ ಈ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನ ನಾವು ರೈತರು ಮಾಡಬಾರದು. ಹಂದಿಗಳ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಂತಾನೋತ್ಪತ್ತಿಗೆ ಬಳಸ್ತಕ್ಕಂಥ ಮೊದಲು ಸಾಂಕ್ರಾಮಿಕ ರೋಗಕ್ಕೆ ತಕ್ಕಂತ ಒಂದು ಪರೀಕ್ಷೆಯನ್ನು ನಾವು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದು ನಮ್ಮ ರೈತರು ಯಾರು ಮಾಡಿಸಲ್ಲ ಇತ್ತೀಚೆಗೆ ನೋಡ್ತಾ ಇದ್ದೀನಿ ನಾನು. ಈ ಕಲುಷಿತ ವ್ಯಕ್ತಿಗಳ ಮತ್ತು ಅವರ ಬಟ್ಟೆಗಳಿಂದ ಸೋಂಕುಗಳು ಸರ್ವೇ ಸಾಮಾನ್ಯವಾಗಿ ಹರಡ್ತದೆ. ಏನಾಗುತ್ತೆ ಅಂತಂದ್ರೆ ಅದೇ ಬಟ್ಟೆ ಫಾರ್ಮಲ್ಲೇ ಯೂಸ್ ಮಾಡ್ತಾರೆ, ಅದೇ ಬಟ್ಟೆ ಹಾಕೊಂಡು ಹಳ್ಳಿಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಫಾರ್ಮಿಗೆ ಹೋಗ್ತಾರೆ, ಇವೆಲ್ಲ ಮಾಡೋದು ಸಹ ನಮ್ಮಲ್ಲಿ ನೋಡಿದ್ದೀನಿ ನಾನು. ಸೊ ಈ ತರದ ಕಾರಣಗಳಿದ್ರೂ ಸಹ ರೋಗ ಈಸಿಯಾಗಿ ನಾವು ಹರಡ್ತದೆ. ಈ ಸೋಂಕಿತ ಹಂದಿಗಳು ಅಥವಾ ಹಂದಿ ಉತ್ಪನ್ನಗಳ ಅಕ್ರಮ ಆಮದು ಅಂತ ನಾವು ಕರಿತೀವಿ. ಗೊತ್ತೇ ಇರಲ್ಲ ನಮಗೆ, ಈಗ ಬೇರೆ ಬೇರೆ ರಾಜ್ಯಗಳಿಂದ ಹಂದಿ ಮಾಂಸ ನಮ್ಮ ರಾಜ್ಯಕ್ಕೂ ಬರುತ್ತೆ, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೂ ಹೋಗುತ್ತೆ. ಬೈ ಮಿಸ್ ಆಗಿ ಯಾವ್ದಾದ್ರು ರಾಜ್ಯದಿಂದ ಹಂದಿ ಉತ್ಪನ್ನ ನಮ್ಮಲ್ಲಿ ಬಂತು ಅಂತಂದ್ರೆ ಅದು ಖಂಡಿತ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬೇಜವಾಬ್ದಾರಿ ಸಿಬ್ಬಂದಿ ಅಂತ ನಾನು ಕೆಲವೊಂದು ಪದಗಳನ್ನ ಬಳಸಲಿಕ್ಕೆ ಇಷ್ಟಪಡ್ತೇನೆ. ಬೇಜವಾಬ್ದಾರಿ ಸಿಬ್ಬಂದಿ ಒಂದು ಹಂದಿ ಫಾರ್ಮ್ನಿಂದ ಮತ್ತೊಂದು ಹಂದಿ ಸಾಕಾಣಿಕೆ ಕೇಂದ್ರಕ್ಕೆ ಸೋಂಕು ಪೀಡಿತ ಉಪಕರಣಗಳನ್ನ ಬಳಸ್ತಕ್ಕಂಥದ್ದು. ಒಂದು ಉಪಕರಣ ಅಂತಂದ್ರೆ ಅದು ಅದೇ ಫಾರ್ಮಿಗೆ ನಾವು ಸೀಮಿತವಾಗಿರಬೇಕು. ಅಲ್ಲಿನೂ ಆ ಗುದ್ಲಿ ಇರ್ಬೋದು ಮತ್ತೆ ಇನ್ನಾದ ವಸ್ತುಗಳು ಇರ್ಬೋದು ಅದೇ ಫಾರ್ಮಲ್ಲಿ ಯೂಸ್ ಮಾಡ್ತಾರೆ, ಅದೇ ತರ ಬೇರೆ ಫಾರ್ಮ್ಗಳಲ್ಲೂ ಸಹ ಅದೇ ಯೂಸ್ ಮಾಡ್ತಾರೆ, ಬೇರೆ ಯೂನಿಟ್ ಅಲ್ಲೂ ಅದೇ ಯೂಸ್ ಮಾಡ್ತಾರೆ. ಸೊ ಈ ರೀತಿ ನಾವು ಮಾಡಬಾರದು. ಹೊಸ ಹಂದಿ ರೋಗ ಮುಕ್ತವಾಗಿರೋದನ್ನ ನಾವು ಖಚಿತಪಡಿಸಿಕೊಳ್ಳದೆ ಅಥವಾ ಕ್ವಾರಂಟೈನ್ ಮಾಡದಲ್ಲೇನೆ ಯಾವುದೇ ಹೊಸ ಹಂದಿಗಳನ್ನ ನಾವು ನಮ್ಮ ಫಾರ್ಮ್ಗೆ ಸೇರಿಸ್ಕೋಬಾರ್ದು. ಸೇರಿಸ್ಕೊಂಡಿದ್ದ ಪಕ್ಷದಲ್ಲಿ ಖಂಡಿತವಾಗಿ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿಯಾದ ಸೋಂಕು ನಿವಾರಕಗಳದ್ದು ಇತರೆ ಫಾರ್ಮ್ಗಳಿಂದ ವಾಹನಗಳನ್ನು ಸಾಗಿಸ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ, ರೋಗ ಹರಡಲಿಕ್ಕೆ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಸೋಂಕು ನಿವಾರಕಗಳನ್ನ ನಮ್ಮಲ್ಲಿ ಬಹಳಷ್ಟು ಜನ ಫಾರ್ಮರ್ಸ್ಗಳು ರೈತರು ಅದನ್ನ ಉಪಯೋಗಿಸ್ತಾ ಇಲ್ಲ, ಬರೀ ನೀರಿನಲ್ಲಿ ವಾಶ್ ಮಾಡ್ತಾರೆ ಫಾರ್ಮ್ಗಳನ್ನ, ಬರ್ತಕ್ಕಂಥ ವಾಹನಗಳನ್ನ ಬರೀ ನೀರಲ್ಲಿ ವಾಶ್ ಮಾಡ್ತಾರೆ, ಇದು ಮಾಡಬಾರದು. ಸೋಂಕು ನಿವಾರಕ ದ್ರಾವಣದ ಮೂಲಕನೇ ವಾಹನಗಳಿಗೆ ಸ್ವಚ್ಛ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಫಾರ್ಮ್ ಅಥವಾ ಒಂದು ಹಂದಿ ಯೂನಿಟ್ಗೆ ಹೊಸ ಹಂದಿಗಳನ್ನು ಸೇರಿಸುವ ಮೊದಲು ಕೆಲವು ರೋಗಗಳಿಗೆ ಪರೀಕ್ಷೆ ಮಾಡಿಸಲೇಬೇಕು. ಮಾಡಿಸ್ಲಿಕ್ಕೆ ವಿಫಲವಾದರೂ ಸಹ ನಾವು ಖಂಡಿತವಾಗಿಯೂ ರೋಗವನ್ನು ಹರಡ್ತದೆ. ಹೊಸ ಹಂದಿಗಳನ್ನು ಸೇರಿಸುವ ಮೊದಲು ಲಸಿಕೆ ಹಾಕದೆ, ಲಸಿಕೆಗಳು ಬಹಳ ಮುಖ್ಯ. ಅತಿ ಪ್ರಮುಖವಾಗಿ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹೆಂಗೆ ಕರಿತೀವಿ ಅಥವಾ ಕಾಲುವಾಯ ಜ್ವರ ಅಂತ ಹೆಂಗೆ ಕರಿತೀವಿ, ಈ ಎಲ್ಲ ರೋಗಗಳಿಗೆ ನಾವು ಖಂಡಿತವಾಗಿಯೂ ತಪ್ಪದೇ ಲಸಿಕೆಗಳನ್ನ ಹಾಕ್ಸಿರ್ಬೇಕು. ಇಂಥ ಹಂದಿಗಳನ್ನಷ್ಟೇ ನಾವು ಬೇರೆ ಫಾರ್ಮ್ಗಳಿಗೆ ನಾವು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಸಂಸ್ಕರಿಸಿದ ಅಥವಾ ಬೇಯಿಸಿದ ಮನೆ ಅಡುಗೆಗಳು ಅಂದ್ರೆ ಏನ್ ಮಾಡ್ತೀವಿ, ಹಂದಿ ಫಾರ್ಮ್ ಅಂದ್ರೆ ಸಾಮಾನ್ಯ ಸುಮಾರು ಬಹಳಷ್ಟು ಜನ, ನಾನು ನೋಡಿದ ಮಟ್ಟಿಗೆ ಸುಮಾರು 90% ರೈತರು ಮನೆ ಅಡುಗೆ ತ್ಯಾಜ್ಯಗಳು ಅಥವಾ ಹೋಟೆಲ್ನ ತ್ಯಾಜ್ಯಗಳನ್ನ ನಾವು ಉಪಯೋಗಿಸ್ತಾರೆ ಫಾರ್ಮ್ಗಳಿಗೆ. ಅವುಗಳನ್ನ ಸಂಸ್ಕರಿಸದೇ ಮಾಡೋದಲ್ಲ, ಸಂಸ್ಕರಣೆ ಮಾಡೋದಲ್ಲ, ಬೇಯಿಸ್ದಂಗೆ ಅವರು ಫಾರ್ಮ್ಗಳಿಗೆ ಕೊಡ್ತಾ ಇರ್ತಾರೆ, ತರ್ತಾರೆ ಹೋಟೆಲ್ ತರ್ತಾರೆ, ಹಂಗೆ ಡೈರೆಕ್ಟ್ ಆಗಿ ಫಾರ್ಮಿಗೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಕೊಡಬಾರದು, ಅವನ್ನ ಚೆನ್ನಾಗಿ ಬೇಯಿಸಿಬಿಟ್ಟು ಕೊಡಬೇಕು. ಇಲ್ಲ ಅಂತಂದ್ರೆ ಖಂಡಿತವಾಗಿ ರೋಗಗಳು ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಅಂಶ ನಾನು ಎಲ್ಲಾ ಫಾರ್ಮ್ಗಳಲ್ಲಿ ನೋಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಹಂದಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕ್ರಿಮಿಕೀಟಗಳು, ಇಲಿಗಳಿರ್ಬೋದು, ಕ್ರಿಮಿಗಳಿರ್ಬೋದು, ಮತ್ತೆ ಇನ್ನು ಬೇರೆ ರೀತಿಯ ವನ್ಯಜೀವಿಗಳು ಕಾಡು ಹಂದಿಗಳಿಗೆ ಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ. ಒಂದು ಹಂದಿ ಇದೆ ಅಂತಂದ್ರೆ ಆ ಜಾಗಕ್ಕೆ ಕಾಡು ಹಂದಿಗಳು ಸಹ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥ ಕ್ರಿಮಿಕೀಟಗಳೇ ಆಗಲಿ ಬೇರೆ ವನ್ಯಜೀವಿಗಳೇ ಆಗಲಿ ನಮ್ಮ ಫಾರ್ಮ್ಗಳಿಗೆ ಬರದೇ ಇರೋ ರೀತಿ ನಾವು ಗಮನಿಸ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಇವೆಲ್ಲವನ್ನು ಸಹ ನಾವು ನೋಡಿ ಗಮನಿಸಿದ್ರೆ ಎಲ್ಲಾ ಫಾರ್ಮ್ಗಳಲ್ಲೂ ಈ ತರದ ಸಮಸ್ಯೆಗಳು ಜಾಸ್ತಿ ಇರುತ್ತದೆ. ಹಾಗಾಗಿ ಈ ಫಾರ್ಮ್ಗಳಲ್ಲಿ ರೋಗ ಹರಡ್ತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ರೋಗ ಹರಡುವಂತದ್ದನ್ನ ಕಡಿಮೆ ಮಾಡುವಂತದ್ದು ಅಥವಾ ತಡೆಗಟ್ಟುವಂತದ್ದು ಹೇಗೆ? ನಾನು ಈಗ ಹೇಳಿದೆ ಆಲ್ರೆಡಿ ತಿಳಿಸಿದ ಕೆಲವೊಂದು ಮಾಹಿತಿ ಪ್ರಕಾರ ಪ್ರಮುಖವಾಗಿ ನಾಲ್ಕು ಮುಖ್ಯ ಅಂಶಗಳನ್ನ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊಸ ಹಂದಿಗಳನ್ನ ನೀವು ಕ್ವಾರಂಟೈನ್ ಮಾಡಿಯೇ ತಮ್ಮ ಫಾರ್ಮ್ಗಳಿಗೆ ಬಿಟ್ಕೋಬೇಕು. ಕ್ವಾರಂಟೈನ್ ಅಂತಂದ್ರೆ ತಂದಿರತಕ್ಕಂಥ ಹಂದಿಗಳನ್ನ ಸಪರೇಟ್ ಆಗಿ ನಾವು ಅದನ್ನ ಬೇರೆ ಕಡೆ ಕಟ್ಕೋಬೇಕು. ಒಂದು 15 ದಿನ ಅವ್ರನ್ನ ಅಲ್ಲೇ ಸಾಕೋಬೇಕು. ಅವುಗಳಿಗೆ ಯಾವುದೇ ರೋಗದ ಲಕ್ಷಣ ಕಂಡು ಬಂದಿಲ್ಲ ಅಂತಂದ್ರೆ ಅವುಗಳನ್ನ ಮತ್ತೆ ನಮ್ಮ ಫಾರ್ಮ್ಗೆ ಸೇರಿಸ್ಕೋಬೇಕು. ಒಂದು ಸಣ್ಣ ಪುಟ್ಟ ರೋಗ ಕಂಡು ಬಂದರೂ ಸಹ ನಾವು ಅದನ್ನ ತ್ಯಜಿಸಬೇಕಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಲೋಪ ಕಂಡು ಬರದೇ ಇದ್ರಿಂದ ನಾವು ಸೇರಿಸ್ಕೋಬೇಕು. ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ಆ ಹಂದಿಗಳನ್ನ ಹೊರ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಆ ಕ್ವಾರಂಟೈನ್ ಹಂದಿಗಳನ್ನ ಸಾಕಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಬೇರೆದೇ ಆಗಿರ್ತಕ್ಕಂಥ ಒಂದು ನಾವು ಲೇಬರ್ನ ಇಟ್ಕೊಂಡಿರ್ಬೇಕು. ಆ ಲೇಬರ್ ಬಂದು ನಮ್ಮ ಫಾರ್ಮಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ಸಹ ನಿರ್ವಹಣೆ ಮಾಡಬೇಕು. ಕಂಪಲ್ಸರಿಯಾಗಿ ಎಲ್ಲಾ ಫಾರ್ಮರ್ಸ್ ಎಂಥದೇ ಫಾರ್ಮ್ ಆಗಿರಲಿ ಒಂದು ಸಪರೇಟ್ ಕೋಣೆಯನ್ನು ನಿರ್ಮಿಸಿಕೊಂಡಿರಬೇಕು. ಅದಕ್ಕೆ ಸಪರೇಟ್ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹೀಗೆ ಮಾಡುವ ಮೂಲಕ ನಾವು ಈ ರೋಗ ಹರಡುವಂತದನ್ನ ತಡೆಗಟ್ಟಬಹುದು. ಇನ್ನು ಜೈವಿಕ ಭದ್ರತೆಯ ದೃಷ್ಟಿಯಿಂದ ಹಂದಿ ಫಾರಂಗಳ ರಚನೆ ಹೇಗಿರಬೇಕು? ಹಂದಿ ಫಾರ್ಮ್ ರಚನೆಗೆ ಸಂಬಂಧಪಟ್ಟಂತೆ ನಾನು ನೋಡಿದ್ದೇನೆ, ಬಹಳಷ್ಟು ಜನ ರೈತರು ವೈಜ್ಞಾನಿಕವಾಗಿರ್ತಕ್ಕಂಥ ಫಾರ್ಮ್ಗಳನ್ನ ಕಟ್ಕೊಂಡೇ ಇರೋದಿಲ್ಲ. ತಮ್ಮಲ್ಲಿ ಯಾವುದೋ ಒಂದು ಜಾಗ ಇರುತ್ತೆ, ಯಾವುದೋ ಒಂದು ಕಲ್ಲಲ್ಲಿ ಕಟ್ಕೊಂಡು ಬಿಟ್ಟಿರ್ತಾರೆ. ಅಫ್ಕೋರ್ಸ್ ಅದು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ನನಗೆ ಗೊತ್ತಿರೋದಿಲ್ಲ. ಆದರೆ ಕಟ್ತಕ್ಕಂಥ ಫಾರ್ಮ್ಗಳನ್ನೇ ಸಹ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಸ್ವಲ್ಪ ಕಟ್ಕೊಂಡ್ವಿ, ನಾವು ಒಂದು ಕಡಿಮೆ ವೆಚ್ಚದಲ್ಲಿ ಕಟ್ಕೊಂಡ್ವಿ ಅಂದರೆ ಬಹಳಷ್ಟು ರೀತಿಯಲ್ಲಿ ನಾವು ರೋಗಗಳನ್ನ ನಿರ್ವಹಣೆಯನ್ನು ಮಾಡ್ಕೋಬಹುದು, ತಲೆಗಟ್ಟಬಹುದು. ಕೆಲವೇ ಕೆಲವು ಮಾಹಿತಿಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಕಾಡು ಪ್ರಾಣಿಗಳು ಅಥವಾ ಅಲ್ಲಾಡ್ತಕ್ಕಂಥ ಹಂದಿಗಳನ್ನ ತಡೆಗಟ್ಟಲಿಕ್ಕೆ ನಿಮ್ಮ ಫಾರ್ಮ್ನ ಸುತ್ತ ಒಂದು ರೋಗ ನಿರೋಧಕ ಗೋಡೆಯನ್ನು ಕಟ್ಕೊಳ್ತಕ್ಕಂಥದ್ದು ಅಥವಾ ಫೆನ್ಸಿಂಗ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಎಷ್ಟೋ ಫಾರ್ಮ್ಗಳನ್ನ ಗಮನಿಸಿದ್ದೀನಿ, ಆ ಫಾರ್ಮ್ಗಳಿಗೆ ಫೆನ್ಸಿಂಗ್ಗಳೇ ಇರೋದಿಲ್ಲ. ಈ ಕಾಡು ಹಂದಿಗಳು ಅಲ್ಲಿ ಬರ್ತದೆ ಹೋಗ್ತದೆ, ಈ ನಾಡು ಹಂದಿಗಳು ಸಹ ಊರಿನ ಗಲ್ಲಿಗಲ್ಲಿ ತಿರುಗಾಡ್ತಕ್ಕಂಥ ನಾಡು ಹಂದಿಗಳು ಬೈ ಮಿಸ್ ಆಗಿ ಬರ್ತದೆ ಹೋಗ್ತದೆ. ಇವುಗಳಲ್ಲಿ ಎಷ್ಟೋ ರೋಗಗಳಿರ್ತದೆ, ಅವುಗಳಲ್ಲಿ ರೋಗ ಲಕ್ಷಣ ಕಂಡು ಬಂದಿರೋದಿಲ್ಲ. ಇಂತಹ ಹಂದಿಗಳು ತಮ್ಮ ಫಾರ್ಮ್ ಹಂದಿಗಳ ಜೊತೆ ಸಂಪರ್ಕಕ್ಕೆ ಬರದೇ ಇರೋ ರೀತಿಯಾಗಿ ಒಂದು ತಡೆಗೋಡೆ ಅಥವಾ ಒಂದು ಫೆನ್ಸಿಂಗ್ ಅನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳವಾಗಿರ್ತಕ್ಕಂಥ ಒಂದು ಅಂಶ. ಈ ಫಾರ್ಮ್ ಪ್ರದೇಶದಲ್ಲಿ ಸುಲಭವಾಗಿ ಮುಚ್ಚಲು ಅಥವಾ ತೆಗಿತಕ್ಕಂಥ ಒಂದು ಹಂದಿ ನಿರೋಧಕ ಗೇಟ್ಗಳನ್ನ ಮಾಡ್ಕೊಳ್ಳೇಬೇಕು. ಯಾವುದೇ ವಸ್ತುವಾಗಲಿ ವ್ಯಕ್ತಿಯಾಗಲಿ ವಾಹನವೇ ಆಗಲಿ ಅದೇ ಗೇಟ್ ಮೂಲಕ ಬರ್ತಕ್ಕಂಥದ್ದು ಮಾಡಬೇಕು. ಎಲ್ಲಿಂದೆಲ್ಲಿ ಬರೋದು ನಾವು ಅದನ್ನ ತಡೆಗಟ್ಟಬೇಕು. ದನಕರುಗಳು ಮತ್ತು ಇತರೆ ಮೆಲುಕು ಹಾಕುವ ಪ್ರಾಣಿಗಳು ಸಹ ತಮ್ಮ ಫಾರ್ಮ್ ಹತ್ರ ಬರದೇ ಇರೋದಕ್ಕೆ ನೋಡ್ಕೊಬೇಕು. ಯಾಕೆಂತಂದ್ರೆ ದನಕರುಗಳಲ್ಲಿ ಕಾಲುಬಾಯಿ ಜ್ವರ ಬಂದಿತ್ತು ಅಂತಂದ್ರೆ ಅವು ನಮ್ಮ ಹಂದಿಗೂ ಬರೋ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ತಮ್ಮ ಫಾರ್ಮ್ ಸುತ್ತಮುತ್ತ ದನಕರುಗಳನ್ನ ನಾವು ಬರದಿರೋದಕ್ಕೆ ನೋಡ್ಕೋಬೇಕು. ತಮ್ಮ ಫಾರ್ಮ್ ಜೊತೆನೆ ದನಕರುಗಳನ್ನ ತಾವು ಸಾಕೊಂಡಿದ್ದೀರಿ ಅಂತಂದ್ರೆ ಅವಳಿಗೆ ಲಸಿಕೆಗಳನ್ನ ಹಾಕೊಂತಕ್ಕಂಥದ್ದು ಬಹಳ ಮುಖ್ಯ. ಉತ್ತಮವಾಗಿ ವಿನ್ಯಾಸಗೊಂಡಿರತಕ್ಕಂಥ ಒಂದು ಕ್ವಾರಂಟೈನ್ ಘಟಕವನ್ನು ತಾವು ಯಾವತ್ತೂ ಕಂಪಲ್ಸ್ ಇಟ್ಕೊಂಡಿರ್ಬೇಕು. ನಾನು ಆಗಲೇ ಹೇಳಿದೆ ಎಷ್ಟು ಇಂಪಾರ್ಟೆಂಟ್ ಇದು ಅಂತೇಳಿ. ಸೊ ಒಂದು ಕ್ವಾರಂಟೈನ್ ಘಟಕ ಇರಲೇಬೇಕು. ಉತ್ತಮ ದಂಶಕ ನಿರ್ವಹಣೆ ಇರಬಹುದು ಅಥವಾ ಸಮರ್ಪಕ ಶವದ ವಿಲೇವಾರಿ ಮಾಡ್ತಕ್ಕಂಥದ್ದು, ಯಾವ್ದೋ ಒಂದು ಹಂದಿ ಸತ್ತೋಯ್ತು ಶವದ ವಿಲೇವಾರಿ ಮಾಡ್ತಕ್ಕಂಥ ಒಂದು ಅಂಶವನ್ನು ಸಹ ತಾವು ಹೆಚ್ಚಿನಾಗಿ ಗಮನಿಸಬೇಕು. ಇವು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶಗಳು. ಇವೆಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನಾವು ಜೈವಿಕ ಭದ್ರತೆ ಹಿತದೃಷ್ಟಿಯಿಂದ ನಮ್ಮ ಹಂದಿ ಫಾರಂಗಳನ್ನ ರಚನೆಯನ್ನ ಮಾಡಿಕೊಳ್ಳುವಂತದನ್ನ ಕಲಿಬೇಕು. ಇನ್ನೊಂದು ಮುಖ್ಯ ಅಂಶ ಅಂತಂದ್ರೆ ತಾವು ಫಾರ್ಮ್ನ ರಚನೆಯನ್ನ ಮಾಡ್ಕೊಳೋದಕ್ಕಿಂತ ಮುಂಚೆ ಸ್ಥಳೀಯ ಪಶುವೈದ್ಯರನ್ನ ಸಂಪರ್ಕಿಸ್ಕೋಬೇಕು. ಯಾವ ರೀತಿ ನಮ್ಮ ಫಾರ್ಮ್ನ ನಾವು ಕಟ್ಕೋಬೇಕು, ನಮ್ಮಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ಗಳಲ್ಲೇ ಒಂದು ಕಡಿಮೆ ವೆಚ್ಚದ ಫಾರ್ಮ್ಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಕಟ್ಕೋಬೇಕು ಅಂತಕ್ಕಂಥದ್ದನ್ನ ತಮ್ಮ ಡಾಕ್ಟರ್ಗಳನ್ನ ವೈದ್ಯರನ್ನ ಭೇಟಿ ಮಾಡಿಬಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ಜೈವಿಕ ಭದ್ರತೆ ದೃಷ್ಟಿಯಿಂದ ಹಂದಿ ಫಾರಂಗಳನ್ನ ನಾವು ಸರಿಯಾಗಿ ರಚನೆ ಮಾಡ್ಕೊಳ್ಳದೇ ಇರೋದ್ರಿಂದಲೇ ಅದಕ್ಕೆ ಜೈವಿಕ ಭದ್ರತೆಯನ್ನ ಒದಗಿಸಕ್ಕಾಗ್ತಾ ಇಲ್ಲ ಅಲ್ವಾ. ಹಾಗಾಗಿ ವ್ಯವಸ್ಥಿತವಾಗಿ ಮಾಡುವಂತದ್ದು ಹೆಚ್ಚು ಸೂಕ್ತ. ಹಂದಿ ಸಾಕಾಣಿಕೆ ಘಟಕಗಳಿಗೆ ಈ ಮಾನವರ ಪ್ರವೇಶ ನಿಯಂತ್ರಣದ ಬಗ್ಗೆ ಅದರ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಅಂತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಹರಡ್ತಕ್ಕಂಥ ಕಾರಣನೇ ಇದು ಮಾನವ ಪ್ರವೇಶ. ಎಲ್ಲೆಲ್ಲಿಂದಲೂ ಮನುಷ್ಯರು ಬರ್ತಾರೆ, ಬೇರೆ ಬೇರೆ ಕಡೆಯಿಂದಲೂ ಬರ್ತಾ ಇರ್ತಾರೆ, ನಾವು ಇದ್ದಾಗ ಬರ್ತಾರೆ, ಇಲ್ದಿದ್ದಾಗ ಬರ್ತಿರ್ತಾರೆ, ನಮ್ಮ ಊರಿನ ಜನ ಬರ್ತಾ ಇರ್ತಾರೆ. ಸೊ ಇವರಿಂದಲೇ ಅತಿ ಮುಖ್ಯವಾಗಿ ನಮ್ಮಲ್ಲಿ ರೋಗಗಳು ಹರಡ್ತಾ ಇರ್ತದೆ. ಸೊ ಈ ಮನುಷ್ಯನ ಒಂದು ಪ್ರವೇಶವನ್ನ ನಾವು ಯಾವ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು, ನಿಯಂತ್ರಣ ಅಂತ ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಜೈವಿಕ ಭದ್ರತೆ ನಿರ್ವಹಣೆಗಾಗಿ ಸಂದರ್ಶಕರ ಭೇಟಿಯನ್ನ ಪೂರ್ವ ನಿಗದಿ ಮಾಡ್ಕೊಂಡಿರ್ಬೇಕು. ಈಗ ನಮ್ಮ ಫಾರ್ಮಿಗೆ ಯಾರೊಬ್ರು ಬರ್ತಾರೆ ಅಂತಂದ್ರೆ ಒಂದು ದಿನ ಮುಂಚೆ 2 ದಿನ ಮುಂಚೆ ಅವ್ರು ನಮ್ಮಿಂದ ಒಂದು ಭೇಟಿಯನ್ನ ಅನುಮತಿ ಪಡ್ಕೊಂಡಿರ್ಬೇಕು. ಎಷ್ಟು ಜನ ಬರ್ತಾರೆ ಅದೊಂದು ನಾವು ರಿಜಿಸ್ಟರ್ ಸಹ ಮೇಂಟೈನ್ ಮಾಡಿರ್ಬೇಕು ನಮ್ಮ ಫಾರ್ಮ್ ಅಲ್ಲಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂತ ಅಂಶ. ಎಲ್ಲಾ ಸಂದರ್ಶಕರು ಮತ್ತು ಹಂದಿ ಸಾಕಾಣಿಕೆ ಕೆಲಸಗಾರರು ಕೇವಲ ಒಂದು ಹಂತದಲ್ಲಿ ಮಾತ್ರ ಫಾರ್ಮ್ಗಳಿಗೆ ಎಂಟ್ರಿ ಆಗಬೇಕು. ಅಂದ್ರೆ ಸಂದರ್ಶಕರಿಗೆ ಒಂದು ಗೇಟಿ, ನಿರ್ವಹಣೆ ಮಾಡೋರಿಗೆ ಒಂಥರ ಗೇಟ್, ಈ ತರ ಮಾಡಬಾರ್ದು. ಒಂದು ಕಡೆ ಅವ್ರು ಎಂಟ್ರಿ ಆಗೋ ರೀತಿಯಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ನಿಮ್ಮ ಹಂದಿ ಫಾರ್ಮ್ ಅನ್ನ ಎರಡು ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು. ಒಂದು ಸ್ವಚ್ಛವಾದ ಭಾಗ, ಸ್ವಚ್ಛತೆ ಇಲ್ಲದೆ ಇರತಕ್ಕಂಥ ಭಾಗ ಅಂತೇಳಿ ನಾವು ಒಂದು ಗಮನಿಸ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಗಳೇ ಆಗಲಿ ಅಥವಾ ನಮ್ಮ ಫಾರ್ಮ್ ವರ್ಕರ್ಸ್ಗಳೇ ಆಗಲಿ ಫಾರ್ಮಿಗೆ ಬರ್ತಾರೆ ಅಂತಂದರೆ ಅಲ್ಲಿ ಫಾರ್ಮ್ನಲ್ಲಿ ಒಂದು ಫುಟ್ಪಾತ್ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಫುಟ್ಪಾತ್ ಅಂತಂದ್ರೆ ಇಲ್ಲಿ ಕ್ರಿಮಿನಾಶಕ ದ್ರಾವಣವನ್ನು ಸಿಂಪಡಿಸಿರ್ತೀವಿ, ಆ ದ್ರಾವಣದಲ್ಲಿ ಅವರ ಕಾಲುಗಳನ್ನು ಅದ್ದಿಬಿಟ್ಟು ತಮ್ಮ ಫಾರ್ಮ್ಗಳಿಗೆ ಬರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ನಾನು ನೋಡಿರ್ತಕ್ಕಂಥ ನನ್ನ ಎಕ್ಸ್ಪೀರಿಯನ್ಸ್ ಬಂದಿರತಕ್ಕಂಥ ಕೆಲವು ಫಾರ್ಮ್ಗಳಲ್ಲಿ ಎಲ್ಲೋ ಒಂದೋ ಎರಡೋ ರೈತರುಗಳು ಅಷ್ಟೇ ಇದು ಮಾಡ್ಕೊಂಡಿದ್ದಾರೆ, ಉಳಿದಿರ್ತಕ್ಕಂಥ ಯಾವುದೇ ರೈತರ ಫಾರ್ಮ್ಗಳಲ್ಲಿ ಈ ಫುಟ್ಪಾತ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ರೋಗ ಹಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಹಂದಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಮಾನವ ಚರ್ಮ ಸ್ನೇಹಿ ರೋಗ ನಿರೋಧಕಗಳಿಂದ ಕೈ ತೊಳಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರಬೇಕು. ನಿಮ್ಮ ಫಾರ್ಮ್ಗಳಿಗೆ ಬರ್ತಾರೆ ಅಂತಂದ್ರೆ ಸಾಫ್ಟ್ ಹ್ಯಾಂಡ್ ವಾಶ್ಗಳು ಇರಲೇಬೇಕು. ನಾವು ಇಲ್ಲೆಲ್ಲ ಏನೇನು ಮುಟ್ಬಂದಿರ್ತೀವಿ ಗೊತ್ತಿರೋದಿಲ್ಲ, ಅವುಗಳಲ್ಲಿ ಎಷ್ಟೋ ಕ್ರಿಮಿ ಕೀಟಗಳು ಇರ್ತದೆ, ಅವು ನಮ್ಮ ಹಂದಿಗಳಿಗೆ ಬಂದು ಹಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಪ್ರವೇಶ ದ್ವಾರದಲ್ಲಿ ನಿರ್ಬಂಧಿತ ಪ್ರದೇಶ ಎಂಬ ಫಲಕಗಳನ್ನ ನಾವು ಅಳವಡಿಸಿರ್ಲೇಬೇಕು. ಯಾರು ಬೇಕಾದ್ರೆ ನುಗ್ಗಕ್ ಬರೋದಿಲ್ಲ, ನಿಮ್ಮನ್ನ ಕೇಳೇ ಒಳಗ್ ಬರಂಗಿರ್ಬೇಕು, ನಿಮ್ಮನ್ನ ಕೇಳೇ ಹೊರ ಹೋಗಂಗಿರ್ಬೇಕು. ಇದು ಒಂದು ಬಹಳ ಮುಖ್ಯವಾಗಿ ಸಣ್ಣ ಅಂಶ ಆದ್ರೂ ಸಹ ತುಂಬಾ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಇದು. ಒಂದು ನಾಮಫಲಕ ಇದ್ರೆ ಸ್ವಲ್ಪ ಬರ್ಲಿಕ್ಕೆ ಅವ್ರು ಹಿಂಜರಿತಾರೆ, ಹೋಗ್ಬೇಕೋ ಬೇಡ ಅನಾಹುತ ಆಗುತ್ತೆ ಏನೋ ಅಂತ ಏನೋ ಅಂತ ಹೇಳಿ. ಹಂಗಾಗಿ ಅದೊಂದು ನಾಮಫಲಕ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಹೊಸ ಹಂದಿಗಳು ಯಾರು ಬಂತು ಅಂದ್ರೆ ಲೋಡ್ ಶೆಡ್ಡಿಂಗ್ ಮಾಡ್ತೀವಿ ಅಂತಲ್ಲ, ಲೋಡ್ ಪ್ರದೇಶವು ಹಂದಿ ಸಾಕಾಣಿಕೆಯ ಪರಿಧಿಯಲ್ಲೇ ಇರಬೇಕು, ಎಲ್ಲೋ ದೂರ ಕಡೆ ಮಾಡಬಾರದು. ಮತ್ತೆ ಪ್ರವೇಶ ಸಾಮಾನ್ಯವಾಗಿ ನಿಯಮಿತ ಪ್ರದೇಶದಲ್ಲೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯಾವುದೇ ವಾಹನವನ್ನ ನಂಬಕೋಬೇಡಿ, ಯಾಕಂದ್ರೆ ಯಾವುದೇ ವಾಹನ ಎಲ್ಲೆಲ್ಲಿಂದ ಬಂದಿರುತ್ತೆ ಗೊತ್ತಿರೋದಿಲ್ಲ, ಹೌದು ಯಾವ ಯಾವ ರಾಜ್ಯದಿಂದ ಬಂದಿರುತ್ತೆ ಗೊತ್ತಿರಲ್ಲ. ಎಷ್ಟೋ ವಾಹನಗಳು ಮೂರ್ ನಾಲ್ಕು ಫಾರ್ಮ್ಗಳು ಅಡ್ಡಾಡ್ಕೊಂಡ್ಬಿಟ್ಟು ನಿಮ್ ಫಾರ್ಮ್ ಬಂದಿರ್ತದೆ, ಸೊ ಅವುಗಳ ಟೈರ್ಗಳಲ್ಲೆಲ್ಲ ಸಹ ರೋಗ ಕ್ರಿಮಿಗಳು ಇರ್ತದೆ. ಸೊ ಎಲ್ಲಾ ವಾಹನಗಳು ಸಹ ಆ ಫುಟ್ಪಾತ್ ಅಂತ ಏನ್ ಕರಿತೀವಲ್ಲ ಅಲ್ಲಿ ಡಿಪ್ ಆಗಿ ತೆಗೆಸ್ಕೊಂಡ್ಬಿಟ್ಟು ಆ ಟೈರ್ಗಳೆಲ್ಲ ಸಹ ಸಂಪೂರ್ಣವಾಗಿ ಆ ಕ್ರಿಮಿನಾಶಕ ದ್ರಾವಣದಲ್ಲಿ ಅದ್ದಿಬಿಟ್ಟೆ ತಮ್ಮ ಫಾರ್ಮ್ಗಳಿಗೆ ಬರೋ ರೀತಿಯಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ರೀತಿಯಾಗಿ ನಾವು ಮಾನವನ ಪ್ರವೇಶವನ್ನು ನಿರ್ಬಂಧಿತ ಮಾಡಿದಾಗಿದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾವು ಹಂದಿ ರೋಗಗಳನ್ನ ತಡೆಗಟ್ಟಲಿಕ್ಕೆ ಅತಿ ಮುಚ್ಚಿನ ರೀತಿಯಲ್ಲಿ ಸಹಕಾರಿಯಾಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಹಂದಿ ಸಾಕಾಣಿಕೆ ಘಟಕಗಳಿಗೆ ಮಾನವ ಪ್ರವೇಶ ನಿಯಂತ್ರಣ ಏನಿದೆಯೋ ಇದು ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ, ಅದನ್ನ ಪರಿಪಾಲಿಸತಕ್ಕಂಥದ್ದು ನಮ್ಮ ಹಂದಿಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದ ಒಂದು ಅಂಶ. ಇನ್ನು ಜೈವಿಕ ಭದ್ರತೆಗಾಗಿ ಹಂದಿ ಫಾರಂನಲ್ಲಿ ಪ್ರತಿನಿತ್ಯವೂ ಕೂಡ ನಿರ್ವಹಣಾ ಚಟುವಟಿಕೆಗಳು ಹಾಗೂ ಸಾಮಾನ್ಯ ಭದ್ರತೆಯ ನಿರ್ವಹಣೆ ಎನ್ನುವಂಥದ್ದು ಹೇಗಿರಬೇಕು? ಈಗ ಜೈವಿಕ ಭದ್ರತೆಗಾಗಿ ಈ ಫಾರ್ಮ್ಗಳಲ್ಲಿ ದೈನಂದಿನ ಚಟುವಟಿಕೆಗಳನ್ನ ನಾವು ಏನ್ ಮಾಡ್ತೀವಲ್ಲ ಅದರಲ್ಲೂ ಸಹ ನಾವು ಎಷ್ಟೋ ರೀತಿಯಾಗಿ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಈ ಹಂದಿ ಸಾಕಾಣಿಕೆಯಲ್ಲಿ ಬಳಸಲಾಗ್ತಕ್ಕಂಥ ವಸ್ತುಗಳು ಅದನ್ನ ಮೊದಲನೇ ಗುರುತಿಸಿಕೊಂಡಿರ್ಬೇಕು. ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕು, ಯಾವ್ಯಾವ ಫಾರ್ಮಲ್ಲಿ ಯಾವ್ಯಾವ ವಸ್ತುಗಳು ಕೆಲಸ ಮಾಡ್ತದೆ. ಎಲ್ಲಾ ವಸ್ತುಗಳನ್ನು ಎಲ್ಲಾ ಫಾರ್ಮ್ಗಳು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಮರಿಗಳಲ್ಲಿರ್ತಕ್ಕಂಥ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ವಸ್ತುಗಳೇ ಬೇರೆ ಇರಬೇಕು. ಕ್ವಾರಂಟೈನ್ ಇರತಕ್ಕಂಥ ಹಂದಿಗಳಿಗೆ ಉಪಯೋಗಿಸ್ತಕ್ಕಂಥ ಸಲಕರಣೆಗಳಿರ್ಬೋದು, ಗುದ್ದಲಿ ಇರ್ಬೋದು, ಮತ್ತೆ ಇನ್ನೇನೋ ಕುಡಿಯ ನೀರಣಿಕೆ ಇರ್ಬೋದು ಅಥವಾ ಆಹಾರ ಕೊಡ್ತಕ್ಕಂಥ ಸಾಮಗ್ರಿ ಇರ್ಬೋದು, ಸಪ್ರೇಟ್ ಇರಬೇಕು. ಕೆಲವೊಂದ್ಸಲ ಏನಾಗ್ತದೆ ಅಲ್ಲಿಲ್ಲ ಅಂತ ಬೇರೆ ಫಾರ್ಮಿಗೆ ತರೋದು, ಬೇರೆ ಫಾರ್ಮಾಗ ಇಲ್ಲ ಅಂತ ಮತ್ತೊಂದು ಫಾರ್ಮಲ್ಲಿ ತರೋದು, ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾವುದೇ ಉಪಕರಣವನ್ನ ಬಳಸುವ ಮೊದಲು ಮತ್ತು ನಂತರ ಸ್ವಚ್ಛತೆಯನ್ನ ಮಾಡ್ತಕ್ಕಂಥದ್ದು, ಸೋಂಕು ನಿವಾರಕ ದ್ರಾವಣಗಳಿಂದ ತೊಳೆತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ನೋಡಿದ್ದೀನಿ ಸ್ವಚ್ಛತೆ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿನೇ ಕಂಡುಬಂದು ಸಹ ಫಾರ್ಮ್ಗಳಲ್ಲಿ ಸೋಂಕು ನಿವಾರಕಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಇನ್ನೂ ಅತಿ ವಿರಳ. ಸೊ ನಮ್ಮ ರೈತರು ಈ ವಿಷಯದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಕೆಲವೊಂದ್ಸಲ ಕೆಲವು ಪ್ರಾಣಿಗಳು ಸಾವನ್ನಪ್ಪಿರ್ತದೆ, ಯಾವುದೋ ಕಾರಣಕ್ಕೆ ಸಾವನ್ನಪ್ಪಿರ್ತದೆ. ಸೊ ಅವುಗಳ ಮರಣೋತ್ತರ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಯಾವ್ದೋ ಕಾರಣ ಸತ್ತೋಗಿರುತ್ತೆ, ರೈತರಿಗೆ ಗೊತ್ತಿರೋದಿಲ್ಲ, ಮರಣೋತ್ತರ ಪರೀಕ್ಷೆ ಮಾಡದಿಲ್ಲ, ಸಾಂಕ್ರಾಮಿಕ ರೋಗ ಬಂದ್ಬಿಟ್ಟಿರುತ್ತೆ, ಆ ಪ್ರಾಣಿಯಿಂದ ಬೇರೆ ಪ್ರಾಣಿಗೂ ಸಹ ರೋಗ ಹಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮರಣೋತ್ತರ ಪರೀಕ್ಷೆ ಮಾಡಿಸಿ ಸೂಕ್ತವಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ತಮ್ಮ ಫಾರ್ಮ್ನಿಂದ ಬರ್ತಕ್ಕಂಥ ಯಾವುದೇ ತ್ಯಾಜ್ಯ ವಸ್ತುಗಳು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ನೀರು ಅಥವಾ ಶವಗಳಿರಬಹುದು, ಮಲ ವಿಸರ್ಜನೆ ಇರಬಹುದು, ಇವೆಲ್ಲವನ್ನೂ ಸಹ ಅನುಮೋದಿತ ಪ್ರದೇಶದಲ್ಲೇ ಸಹ ವಿಲೇವಾರಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಇವು ಪ್ರಮುಖವಾಗಿ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ಅಳವಡಿಸಲೇಬೇಕಿರತಕ್ಕಂತಹ ಜೈವಿಕ ಸುರಕ್ಷತಾ ಕ್ರಮಗಳು. ಇನ್ನು ಹಂದಿಗಳನ್ನ ಸಾಗಾಣಿಕೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಜೈವಿಕ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕು ಅಂತೀರಿ? ಹೌದು, ಸಾಗಾಣಿಕೆ ಅಂತಕ್ಕಂಥದ್ದು ಹೇಳೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಹಂದಿಗಳ ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮಿಗೆ ನಾವು ಸಾಗಾಣಿಕೆ ಮಾಡ್ತೀವಿ, ಅದರಲ್ಲಿ ಎಷ್ಟೋ ರೋಗಗಳು ಎಷ್ಟೋ ಹಂದಿಗಳಿಗೆ ಇರ್ತದೆ, ಅದರ ಲಕ್ಷಣಗಳು ತೋರಿಸಿರೋದಿಲ್ಲ. ಸೊ ಈ ರೀತಿಯಾಗಿ ಸಂಬಂಧಪಟ್ಟಂತೆ ಕೆಲವಾರು ಅಂಶಗಳನ್ನ ನಾವು ಗಮನಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಂದಿಗಳನ್ನ ಲೋಡ್ ಮಾಡುವಾಗ ಅಥವಾ ಇಳಿಸುವ ಮೊದಲು ಯಾವ ಸಾವಯವ ವಸ್ತುಗಳನ್ನ ತೆಗೆದುಹಾಕುವ ಮೂಲಕ ಟ್ರಕ್ ಅನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು, ಸೊ ಅನುಮೋದಿತ ಪ್ರದೇಶಗಳಲ್ಲಿ ಟ್ರಕ್ ಅನ್ನ ನಿಲ್ಲಿಸ್ತಕ್ಕಂಥದ್ದು, ಟ್ರಕ್ ಗಳನ್ನ ಸೋಂಕಿತ ಪ್ರದೇಶಗಳಲ್ಲಿ ನಿಲ್ಲಿಸ್ತಾ ಇರ್ತಕ್ಕಂಥದ್ದು, ಹಾಗೂ ಟ್ರಕ್ ಗಳನ್ನ ಸೋಂಕು ನಿವಾರಕ ದ್ರಾವಣಗಳನ್ನು ತೊಳಿತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಮತ್ತೆ ಹಂದಿಗಳನ್ನು ಲೋಡ್ ಮಾಡುವಾಗ ಅವುಗಳ ಸಾಮಾನ್ಯ ಆರೋಗ್ಯ ಸ್ಥಿತಿಯನ್ನು ನಾವು ಗಮನಿಸಿರಬೇಕು. ಯಾವುದೇ ಒಂದು ಹಂದಿಗೆ ರೋಗ ಕಂಡ್ರೆ ಅಂಥದನ್ನ ನಾವು ಸಾಗಾಣಿಕೆಯನ್ನ ಮಾಡ್ಲಿಕ್ಕೆ ಹೋಗಬಾರದು. ಸಾರಿಗೆಯಲ್ಲಿ ಹಂದಿಗಳಿಗೆ ನಾವು ವಿಶ್ರಾಂತಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಏಕೆಂದ್ರೆ ಸಾರಿಗೆ ಅಂದ ತಕ್ಷಣ ಅದಕ್ಕೆ ಒತ್ತಡ ಜಾಸ್ತಿ ಇರುತ್ತದೆ ಹಂದಿಗಳಲ್ಲಿ. ಈ ಒತ್ತಡದಿಂದ ಇಷ್ಟೋ ರೋಗಗಳು ಇನ್ನೂ ಜಾಸ್ತಿ ಸಾರಿಗೆಯಲ್ಲೇ ಉಲ್ಬಣಗೊಂಡ್ಬಿಡ್ತವೆ. ಸೊ ಅಲ್ಲಿ ರೋಗ ಬರತಕ್ಕ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ಸಾರಿಗೆ ಮಾಡಬೇಕಾದ್ರೆ ಸೂಕ್ತವಾಗಿ ರೀತಿಯಲ್ಲಿ ವಿಶ್ರಾಂತಿ ಕೊಡ್ತಕ್ಕಂಥದ್ದು, ಅವರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ನೀರನ್ನ ಕೊಡ್ತಕ್ಕಂಥದ್ದು, ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಟ್ರಕ್ ಅನ್ನು ನಿಲ್ಲಿಸುವ ಜಾಗ ಅಥವಾ ಇಳಿಸ್ತಕ್ಕಂಥ ಜಾಗ ವಿಶೇಷವಾಗಿ ಇರಬೇಕು, ಸಪರೇಟ್ ಆಗೇ ಇರಬೇಕು. ಯಾವುದೇ ಕಾರಣಕ್ಕೂ ಫಾರ್ಮ್ ಒಳಗೆ ಡೈರೆಕ್ಟ್ ಆಗಿ ಹಂದಿಗಳನ್ನ ಇಳಿಸಕ್ ಹೋಗಬಾರದು. ಸಾರಿಗೆಯಲ್ಲಿ ಶುದ್ಧ ಮತ್ತು ಮಾಲಿನ್ಯ ಮುಕ್ತವಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಸಹ ಹಂದಿಗಳಿಗೆ ಒದಗಿಸಬೇಕಾಗುತ್ತದೆ. ಸೊ ಹಂದಿಗಳನ್ನು ಲೋಡ್ ಮಾಡಿದ ನಂತರ ಅಥವಾ ಆಫ್ ಲೋಡ್ ಮಾಡಿದ ನಂತರ ನಿಮ್ಮ ಟ್ರಕ್ ಗಳನ್ನ ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯ. ತೊಳಿಬೇಕು. ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಇರಬಹುದು, ಪೊಟಾಷಿಯಂ ಪರ್ಮಾಂಗನೇಟ್ ದ್ರಾವಣ ಇರಬಹುದು, ಇದರಿಂದ ಟ್ರಕ್ ಗಳನ್ನ ನೀಟಾಗಿ ನಾವು ತೊಳಿಬೇಕು. ಇದರಿಂದ ಎಷ್ಟೋ ಕ್ರಿಮಿಗಳು, ಸಾವಿರಾರು ಕ್ರಿಮಿಗಳು, ಕೋಟ್ಯಾಂತರ ಕ್ರಿಮಿಗಳು ಇರ್ತದೆ, ಎಲ್ಲೋ ಸಹ ಸತ್ತೋಗ್ತದೆ. ಸೊ ಚಲನೆಗೆ ನಿರ್ದಿಷ್ಟ ಮಾರ್ಗದಲ್ಲಿ ಗುರುತಿಸಬೇಕು. ನಾವು ಎಲ್ಲಿ ಬೇಕಲ್ಲಿ ರೋಡಲ್ಲಿ ಹೋಗ್ಲಿಕ್ಕೆ ಬರಲ್ಲ, ನಾ ಇಂಥ ರೋಡಲ್ಲಿ ಬರ್ತೀವಿ, ಇಂಥ ರೋಡ್ ಹೋಗ್ತಾ ಇದೀವಿ, ಇದು ಚಲನೆಗೆ ಇರ್ತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪಥ, ಆ ಪಥದಲ್ಲೇ ನಾವು ಹೋಗ್ಬೇಕು, ಅಲ್ಲೇ ಬರಬೇಕು. ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ರೋಗ ನಿರ್ವಹಣೆಯಲ್ಲಿ ಸಹಕಾರಿಯಾಗ್ತದೆ. ಹೀಗೆ ಹಂದಿಗಳನ್ನ ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದಷ್ಟು ಜೈವಿಕ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಇನ್ನು ಈ ಹಂದಿಗಳ ಕಸಾಯಿಖಾನೆಗಳಲ್ಲಿ ಜೈವಿಕ ಭದ್ರತೆ ಹೇಗೆ ನಿರ್ವಹಿಸಬೇಕು? ಕಸಾಯಿಖಾನೆ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಣ್ಣ ಪುಟ್ಟ ಒಂದು ಎರಡು ಹಂದಿಗಳನ್ನ ವಧೆ ಮಾಡ್ತಾರೆ, ಅವುಗಳ ಮಾಂಸವನ್ನ ಮಾರಾಟ ಮಾಡ್ತಾರೆ. ಆರ್ಗನೈಸ್ಡ್ ಕಸಾಯಿಖಾನೆ ಅಂತಂದ್ರೆ ಅದು ತುಂಬಾ ದೊಡ್ಡ ಮಟ್ಟದಾಗಿರ್ತದೆ. ಸಣ್ಣ ಪುಟ್ಟ ಮಟ್ಟದಲ್ಲಿರ್ತಕ್ಕಂಥ ಕಸಾಯಿಖಾನೆಗಳನ್ನ ನಾವು ಹೇಗೆ ಹಂದಿಗಳನ್ನ ನಾವು ರೋಗ ನಿರ್ವಹಣೆ ಮಾಡಬಹುದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಎಷ್ಟೋ ರೈತರನ್ನ ನಾನು ನೋಡಿದೀನಿ, ಹಂದಿಗಳಲ್ಲಿ ಯಾವುದೋ ಒಂದು ರೋಗ ಕಂಡು ಬಂದಿದೆ ಅಂದ ತಕ್ಷಣ ಚಿಕಿತ್ಸೆ ಮಾಡಿಸಕ್ಕೆ ಹೋಗೋದಿಲ್ಲ. ರೋಗ ಬಂದಿರತಕ್ಕಂಥ ಹಂದಿಗಳನ್ನ ಜೀವ ಇದ್ದಂಕಲ್ಲೇ ಅವುಗಳನ್ನ ಮಾರ್ಬಿಡ್ತಾರೆ. ಅವುಗಳು ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಇರುತ್ತೆ, ಅದು ಕಸಾಯಿಖಾನೆ ಕೊಟ್ಬಿಡ್ತಾರೆ, ಅಲ್ಲಿ ಅದನ್ನ ವಧೆ ಮಾಡಿಬಿಟ್ಟು ಮಾರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ವಧೆ ಮಾಡಿರ್ತಕ್ಕಂಥ ಹಂದಿಯ ಮಾಂಸವನ್ನು ತಗೊಂಡ್ಬಿಟ್ಟು ತಮ್ಮನೆ ಹೋಗ್ತಾರೆ, ಅಲ್ಲಿ ಮುಟ್ತಾರೆ, ಅದನ್ನ ಮತ್ತೆ ಅವ್ರ ಫಾರ್ಮಿಗೆ ಹೋಗ್ತಾರೆ. ಈ ರೀತಿಯಾಗಿ ರೋಗಗಳು ಹರಡ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಕಸಾಯಿಖಾನೆಗಳಲ್ಲಿ ಕೆಲವು ಮಾಹಿತಿಗಳನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಹಂದಿಗಳ ಪ್ರಮುಖ ಝೂನೋಟಿಕ್ ಡಿಸೀಸ್ ಅಂತ ಹೆಂಗ್ ಕರಿತೀವಲ್ಲ, ಪ್ರಾಣಿಜನ್ಯ ರೋಗಗಳು ಇರಬಹುದು, ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕ ಅಲ್ಲದ ರೋಗಗಳು ಸಹ ನಾವು ಗುರುತಿಸಬಹುದು. ಓಕೆ, ಹಂದಿ ಮಾಂಸ ಮತ್ತು ತ್ಯಾಜ್ಯ ನಿರ್ವಹಣೆ ಬಗ್ಗೆ ಕಸಾಯಿಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ತಿಳ್ಕೊಂಡಿರ್ಬೇಕು. ಇಂಥ ಹಂದಿಗಳನ್ನ ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಆ ರೋಗ ಪೀಡಿತ ಹಂದಿ ಕಸಾಯಿಖಾನೆ ಸತ್ತೋಗಿತ್ತು ಅಂತಂದ್ರೆ ಅದರನ್ನ ನಾವು ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಂದಿಗಳ ಕಸಾಯಿಖಾನೆ ನಗರ ಪ್ರದೇಶದಿಂದ ಸ್ವಲ್ಪ ದೂರ ಇರೋದೇ ಬಹಳ ಒಳ್ಳೇದು. ಯಾಕೆ ನಗರ ಪ್ರದೇಶದಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ, ಕಸಾಯಿಖಾನೆದು ತ್ಯಾಜ್ಯಗಳನ್ನ ಸ್ಮೆಲ್ ಅಂದ್ರೆ ವಾಸನೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ತಾವು ದೂರ ಇಟ್ಕೊಂಡಿರ್ತಕ್ಕಂಥದ್ದೇ ಬಹಳ ಮುಖ್ಯ. ಸ್ಥಳದಲ್ಲಿ ಸಮುದಾಯಕ್ಕೆ ಅಥವಾ ಮಾಲಿನ್ಯದ ಸಂಭವನೀಯ ಪ್ರದೇಶಗಳಿಂದ ತೊಡೆದು ಹಾಕ್ತಕ್ಕಂಥದ್ದು ಇದು ಮುಖ್ಯ ಉದ್ದೇಶವಾಗಿರುತ್ತೆ. ಕಸಾಯಿಖಾನೆ ಸಾಕಷ್ಟು ನೀರಿನ ಸರಬರಾಜು ಇರಬೇಕು. ಕೆಲಸ ನೀರಿನ ಸರಬರಾಜು ಜಾಸ್ತಿ ಇರೋದಿಲ್ಲ, ಇರೋದ್ರಲ್ಲೇ ತಾವು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಇದು ಅಷ್ಟು ಒಳ್ಳೇದಲ್ಲ. ಜೀವಂತ ಪ್ರಾಣಿಗಳು, ಹತ್ಯೆ ಮಾಡಿದ ಪ್ರಾಣಿಗಳನ್ನ ಇರಿಸಲು ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿಗಳನ್ನ ಕಸಾಯಿಖಾನೆ ಹೊಂದಿರಬೇಕು. ಒಂದು ಜೊತೆ ಒಂದು ಮಿಕ್ಸ್ ಆಗಿರಬಾರ್ದು. ಒದೆ ಸ್ಥಳ ಮತ್ತು ಪಕ್ಷಿಗಳು ಹಾಗೂ ಕೀಟಗಳು, ಇಲಿಗಳು ಮುಂತಾದ ವಸ್ತುಗಳು ಕಸಾಯಿಖಾನೆಯಲ್ಲಿ ಇರಬಾರ್ದು. ನೋಡಿದ ಕೆಲವೊಂದು ಕಸಾಯಿಖಾನೆಗಳು ಅಲ್ಲೆಲ್ಲೇ ಇಲಿಗಳಿರ್ತದೆ, ಅಲ್ಲೆಲ್ಲ ಜಿರಳೆಗಳಿರ್ತದೆ, ಇವುಗಳ ಮೂಲಕನೇ ರೋಗಗಳು ಹರಡ್ತಕ್ಕ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಹೊರಹರಿವಿನ ಚರಂಡಿ ಏನಿರುತ್ತಲ್ಲ, ಚರಂಡಿಯನ್ನು ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು, ಇದರಿಂದ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಹೀಗೆ ಕಸಾಯಿಖಾನೆಗಳಲ್ಲಿ ಜೈವಿಕ ಭದ್ರತೆಯನ್ನ ನಾವು ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಇದೇ ಹಂದಿಯ ಕಸಾಯಿಖಾನೆಗಳಲ್ಲಿ ದೊರಕತಕ್ಕಂತಹ ತ್ಯಾಜ್ಯ ಏನಿರುತ್ತ, ಇದರ ನಿರ್ವಹಣೆ ಹೇಗಿರಬೇಕು? ಸಾಮಾನ್ಯವಾಗಿ ಹಂದಿಗಳ ಕಸಾಯಿಖಾನೆಯಲ್ಲಿ ತ್ಯಾಜ್ಯಗಳು ಜಾಸ್ತಿ ಉತ್ಪತ್ತಿ ಆಗ್ತದೆ. ಈ ತ್ಯಾಜ್ಯಗಳನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ನಾವು ಹೊಂದಿರಬೇಕು. ಅಷ್ಟೊಂದು ಆಗಲಿಲ್ಲ ಅಂತಂದ್ರೂ ಸಹ ದೂರದಲ್ಲಿ ನಾವು ಕಟ್ಕೊಂಡಿರ್ತೀವಿ, ಅವುಗಳನ್ನ ನಾವು ಸಪರೇಟ್ ಗುಂಡಿಗಳನ್ನು ತೆಗೆದುಬಿಟ್ಟು, ಕೆಲವೊಂದ್ಸಲ ಹಂದಿಗಳು ಸತ್ತೋಗಿತ್ತು, ರೋಗ ಪೀಡಿತವಾಗಿತ್ತು ಅಂತಂದ್ರೆ ಅದನ್ನ ಗುಂಡಿಗಳನ್ನು ತೆಗೆದುಬಿಟ್ಟು ಸೋಂಕು ಮಿಶ್ರಿತ ದ್ರಾವಣಗಳನ್ನು ಹಾಕೋದು, ಇಲ್ಲಾಂದ್ರೆ ಸುಣ್ಣವನ್ನು ಲೇಪಡಿಸ್ಬಿಟ್ಟು ಮುಚ್ಚಕ್ತಕ್ಕಂಥ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡಿರ್ಬೇಕು. ಆಗಿಂದಾಗೆ ಪರಿಸರ ಮಾಲಿನ್ಯ ಪ್ರಾಧಿಕಾರದಿಂದ ನಾವು ಅದನ್ನ ಸರ್ಟಿಫಿಕೇಶನ್ ಪಡ್ಕೊಂಡಿರ್ಬೇಕು. ಹಂಗಿದ್ರೆ ಅಷ್ಟೇ ನಮ್ಮ ಕಸಾಯಿಖಾನೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಖಂಡಿತವಾಗಿ ಕಸಾಯಿಖಾನೆ ಒಂದಲ್ಲ ಒಂದು ರೀತಿಯಾಗಿ ರೋಗಗಳನ್ನ ಹರಡಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗೆ ನಾವು ಒಂದಷ್ಟು ಏನು ವದಾಗ್ರಹಗಳು ಅಂತ ಇರ್ತವೋ ಇಲ್ಲೂ ಕೂಡ ತ್ಯಾಜ್ಯ ನಿರ್ವಹಣೆಯನ್ನು ಚೆನ್ನಾಗಿ ಮಾಡುವಂತದನ್ನ ತಿಳಿಬೇಕು. ಈ ಹಂದಿಗಳ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಜೈವಿಕ ಭದ್ರತೆ ಅಂತಕ್ಕಂಥದ್ದು ಹಂದಿಗಳ ಉತ್ಪಾದನೆಯಿಂದ ಹಿಡಿದು ಅಂದರೆ ಫಾರ್ಮ್ಗಳಿಂದ ಹಿಡಿದು ಯಾರು ಅದರ ಮಾಂಸವನ್ನು ತಿಂತಾರಲ್ಲ ಅಲ್ಲಿವರೆಗೂ ಸಹ ಸಂಪೂರ್ಣವಾಗಿ ಜೈವಿಕ ಭದ್ರತೆ ಕಾರ್ಯಕ್ರಮಗಳನ್ನ ಅನುಸರಿಸಲೇಬೇಕು. ಉತ್ಪಾದನೆ ಅಂತಂದ್ರೆ ಫಾರ್ಮ್ಗಳೆಲ್ಲ ಆಗಲೇ ಹೇಳಿದೆ, ಫಾರ್ಮ್ಗಳಲ್ಲಿ ತಮ್ಮ ವ್ಯಕ್ತಿಗಳ ನಿರ್ವಹಣೆ ಇರಬಹುದು, ಫಾರ್ಮ್ನ ಕೆಲಸದ ನಿರ್ವಹಣೆ ಇರಬಹುದು, ತ್ಯಾಜ್ಯ ವಿಲೇವಾರಿ ಇರಬಹುದು, ಹಾಗೆ ಹಂದಿಗಳ ಸಾಗಾಣಿಕೆ ಇರಬಹುದು, ಹಾಗೂ ಮಾರಾಟ ಇರಬಹುದು. ಎಲ್ಲಾ ಹಂತದಲ್ಲೂ ಸಹ ಸಣ್ಣ ಪುಟ್ಟ ರೀತಿಯಲ್ಲಿ ತಾವು ಜೈವಿಕ ಭದ್ರತೆ ಅಂಶಗಳನ್ನು ಗಮನಿಸಿದ್ದೇ ಆದರೆ ಕೈಗೊಂಡಿದ್ದೇ ಆದರೆ ಖಂಡಿತವಾಗಿಯೂ ಹಂದಿಗಳ ರೋಗಗಳು ಅಥವಾ ಹಂದಿಗಳಿಂದ ಹರಡ್ತಕ್ಕಂಥ ಕೆಲವೊಂದು ಪ್ರಾಣಿಜನ್ಯ ರೋಗಗಳು ಎಲ್ಲವನ್ನೂ ಸಹ ನಾವು ಸಂಪೂರ್ಣವಾಗಿ ತಡೆಗಟ್ಟಿಬಿಟ್ಟು ಹಂದಿ ಉದ್ಯಮವನ್ನು ಒಂದು ಯಶಸ್ವಿ ಉದ್ಯಮವಾಗಿ ಮಾಡಿಬಿಟ್ಟು ರೈತರಿಗೆ ಆರ್ಥಿಕತೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗ್ತಕ್ಕಂಥ ಉದ್ಯಮವಾಗಿ ಮಾಡಲಿಕ್ಕೆ ಹೆಚ್ಚಿನ ಸಹಕಾರಿಯಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಂದಿಗಳ ಸಾಕಾಣಿಕೆ ಮತ್ತು ಈ ಒಂದು ಹಂದಿ ಸಾಕಾಣಿಕಾ ಸ್ಥಳಗಳಲ್ಲಿ ನಾವು ಅನುಸರಿಸಬೇಕಾದಂಥ ಜೈವಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾನು ಸಾಮಾನ್ಯ ಪಶುವೈದ್ಯಕೀಯ ಮಹಾವಿದ್ಯಾಲಯ ಆಸನದಲ್ಲೇ ಇರ್ತೇನೆ. ತಾವು ಮೊಬೈಲ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆಯನ್ನು ತಾವು ಬರ್ಕೋಬಹುದು, 9481 6221 134. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481 6221 134. ಒಳ್ಳೆಯದು ಡಾಕ್ಟರ್ ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಂದಿ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಪಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಂದಿಗಳಲ್ಲಿ ಜ್ವರದ ಲಕ್ಷಣಗಳು ಹಾಗೂ ತಡೆಗಟ್ಟುವಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಕೆ ಭಾಗ್ಯ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಪೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನು ಮಾಡುವ ವಿಧಾನದತ್ತ ಗಮನಹರಿಸೋದಾದರೆ, ಮೊಟ್ಟಮೊದಲು ಎರೆಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನಗರಿ, ಅಡಿಕೆಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನ ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು, ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನ ಮಾಡಿಕೊಳ್ಬಹುದು. ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನು ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ 2 ವಾರದವರೆಗೆ ಹಾಕುತ್ತಾ ಹೋಗಬಹುದು.

ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ಮೊಸರು ಮಾರಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ ನಿನಗೆ ಹಸ್ರಿ ನಂಗಿ ತರ್ತೀನಿ, ಮೊಸರು ಮಾರಿ ಬರ್ತೀನಿ ನಿನಗೆ ಹಸ್ರಿ ನಂಗಿ ತರ್ತೀನಿ. ಅಳಬೇಡ ನನ್ ಕಂದ, ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ, ಅಳಬೇಡ ನನ್ ಕಂದ, ನಾನು ಪೇಟೆಗೋಗಿ ಬರ್ತೀನಿ, ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ. ಪೇಟೆಗೋಗಿ ಬರ್ತೀನಿ ನಾನು ಹಾಲು ಮಾರಿ ಬರ್ತೀನಿ, ಪೇಟೆಗೋಗಿ ಬರ್ತೀನಿ ನಾನು ಹಾಲು ಮಾರಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ ನಿನಗೆ ಗೆಜ್ಜೆ ಡಾಬು ತರ್ತೀನಿ, ಹಾಲು ಮಾರಿ ಬರ್ತೀನಿ ನಿನಗೆ ಗೆಜ್ಜೆ ಡಾಬು ತರ್ತೀನಿ. ಅಳಬೇಡ ನನ್ ಕಂದ, ಅಳಬೇಡ ನನ್ ಕಂದ, ನಾನು ಪೇಟೆಗೋಗಿ ಬರ್ತೀನಿ, ಅಳಬೇಡ ನನ್ ಕಂದ, ನಾನು ಪೇಟೆಗೋಗಿ ಬರ್ತೀನಿ, ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ. ಸಂತೆಗೋಗಿ ಬರ್ತೀನಿ ನಾನು ತುಪ್ಪ ಮಾರಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ ನಿನಗೆ ಒಪ್ಪೋ ಹುಡ್ದಾರ ತರ್ತೀನಿ, ತುಪ್ಪ ಮಾರಿ ಬರ್ತೀನಿ ನಿನಗೆ ಒಪ್ಪೋ ಹುಡ್ದಾರ ತರ್ತೀನಿ. ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ, ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ಒಪ್ಪೋ ಹುಡ್ದಾರ ತರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ಒಪ್ಪೋ ಹುಡ್ದಾರ ತರ್ತೀನಿ. ಅಳಬೇಡ ನನ್ ಕಂದ, ನಾನು ಪೇಟೆಗೋಗಿ ಬರ್ತೀನಿ, ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ. ಪೇಟೆಗೋಗಿ ಬರ್ತೀನಿ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಪೇಟೆಗೋಗಿ ಬರ್ತೀನಿ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆ ಬೊಂಬಾಯಿ ಮಿಠಾಯಿ ತರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆ ಬೊಂಬಾಯಿ ಮಿಠಾಯಿ ತರ್ತೀನಿ. ಪೇಟೆಗೋಗಿ ಬರ್ತೀನಿ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಪೇಟೆಗೋಗಿ ಬರ್ತೀನಿ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆ ಬೊಂಬಾಯಿ ಮಿಠಾಯಿ ತರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆ ಬೊಂಬಾಯಿ ಮಿಠಾಯಿ ತರ್ತೀನಿ. ಅಳಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ, ಅಳಬೇಡ ತೀನಿ. ಪೇಟೆಗೋಗಿ